ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಮೂಡಿ ಬರ್ತಾ ಇದೆ ಕಂಪನಕ್ಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಇದು ರಸಪ್ರಶ್ನೆಯ ಕಾರ್ಯಕ್ರಮ. ದಿನಕ್ಕೊಂದು ವಿಷಯದ ಮೇಲೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇವತ್ತು ನಾವು ನಿಮಗೆ ಕೊಟ್ಟಿರುವಂತಹ ವಿಷಯ ಕರ್ನಾಟಕದ ವಿಶೇಷವಾದ ಸ್ಥಳಗಳು ಮತ್ತು ಖಾದ್ಯಗಳು. ಇವುಗಳ ಬಗ್ಗೆ ರಸಪ್ರಶ್ನೆಗಳು ತಯಾರಾಗಿದ್ದಾವೆ, ಉತ್ತರ ಕೊಡೋದಕ್ಕೆ ನೀವು ತಯಾರಿದ್ದೀರಿ ಅಂತ ಭಾವಿಸ್ತಾ. ಇನ್ನು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅಲ್ವಾ, ಹಾಗೆ ವಿಶೇಷ ಖಾದ್ಯ ಕೂಡ ಇರುತ್ತೆ. ಸಾಮಾನ್ಯವಾಗಿ ಯಾರಾದರೂ ಪ್ರವಾಸಕ್ಕೆ ಹೋದರೆ ಅವ್ರು ಹೇಳೋದುಂಟು, ಯಾವುದಾದ್ರೂ ಊರಿಗೆ ಹೋದಾಗ ಪರ್ಟಿಕ್ಯುಲರ್ ಊರ ಹೆಸರನ್ನು ಹೇಳ್ತಾರೆ. ಅಲ್ಲಿಗೆ ಹೋದಾಗ ಖಂಡಿತವಾಗಿ ಈ ವಿಶೇಷವಾದ ಒಂದು ಖಾದ್ಯವನ್ನು ಸವಿಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ಊರಿನಲ್ಲಿ ಹೆಸರುವಾಸಿಯಾಗಿರುವಂತಹ ಆ ಖಾದ್ಯ ಬೇರೆ ಊರಿನಲ್ಲಿ ತಯಾರಾದಾಗ ಅದು ಮೂಲ ಊರಿನಲ್ಲಿ ತಯಾರಾದಷ್ಟು ಸ್ವಾದವನ್ನು ಕೊಡೋದಿಲ್ಲ. ಅಥವಾ ಅದು ನಮ್ಮ ಅನಿಸಿಕೆ ಇರ್ಬೋದು, ಅಥವಾ ಕೆಲವೊಮ್ಮೆ ಇದು ನಿಜ ಕೂಡ ಹೌದು. ಅದೇನೋ ಗೊತ್ತಿಲ್ಲ, ಆ ಊರಿನ ವಾತಾವರಣ, ಊರಿನ ನೀರು ಅದಕ್ಕೆ ಆ ರುಚಿಯನ್ನು ಕೊಟ್ಬಿಡುತ್ತೋ ಏನೋ ಗೊತ್ತಿಲ್ಲ. ಮತ್ತೆ ಆ ಖಾದ್ಯವನ್ನು ತಯಾರಿಸುವಾಗ ಅದರಲ್ಲಿ ಕೈ ಪಳಗಿರಬೇಕು ಅಂತ ಹೇಳ್ತಾರೆ. ಸೊ ಆ ಊರಿನವರು ಅದನ್ನೇ ತಯಾರಿಸಿ ತಯಾರಿಸಿ ಪಳಗ್ಬಿಟ್ಟಿರ್ತಾರೆ, ಅದು ಕೂಡ ಕಾರಣ ಇದ್ದಿರಬಹುದು ಅಲ್ವಾ. ಹಾಗಾಗಿ ಬೇರೆ ಊರಿನಲ್ಲಿ ಅದನ್ನು ತಯಾರಿಸಿ ತಿಂದಾಗ ಅದರಲ್ಲಿ ಏನೋ ಒಂದು ಮಿಸ್ ಆಗಿದೆ ಅಂತ ಅನ್ನಿಸ್ತಿರುತ್ತೆ. ಅಂದರೆ ಆ ಒರಿಜಿನಲ್ ಸ್ವಾದ ಬರೋದು ಅಪರೂಪ. ಹಾಗಾಗಿ ಒಂದು ಊರಿನ ಖಾದ್ಯಕ್ಕೆ ಆ ಊರಿನ ಹೆಸರಿನೊಟ್ಟಿಗೆ ಸೇರಿಸಿ ಕೂಡ ಹೇಳ್ತಾರೆ. ಉದಾಹರಣೆಗೆ ಹೇಳೋದಾದರೆ ಮೈಸೂರು ಪಾಕ್, ಮೈಸೂರಿನಲ್ಲಿ ತಯಾರಾದಂತಹ ಒಂದು ರೆಸಿಪಿ ಇದು, ವರ್ಲ್ಡ್ ಫೇಮಸ್ ಆಗಿರುವಂತಹ ರೆಸಿಪಿ ಇದು ಮೈಸೂರು ಪಾಕ್. ಹೀಗೆ ಸಾಕಷ್ಟು ಖಾದ್ಯಗಳು ಊರಿನೊಟ್ಟಿಗೆ ಹೆಸರನ್ನು ಪಡೆದುಕೊಂಡಿರ್ತವೆ. ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ನಂಬರ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಆದರೂ ಮತ್ತೊಮ್ಮೆ ನಾನು ಹೇಳ್ತೀನಿ. 2452258, ಮತ್ತೊಂದು ಸಂಖ್ಯೆ 2462289, ಎಸ್ಟಡಿ ಕೋಡ್ 0812. ಈಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಮೊದಲನೇ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ, ಯಾರಿದು? ಹಲೋ, ಯಾರಿದು? ಮನ್ವಿತಾ. ಏನು ನಿಂಗೆ ದಿನ ದಿನ ಕಾಲ್ ಸಿಗ್ತಾ ಇದೆ, ಹೆಂಗೆ ಮಾಡ್ತೀಯಾ? ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತೀಯಾ? ಇವತ್ತು ರಾತ್ರಿ 8 ಗಂಟೆಗೆ ಬರುತ್ತೇನೆ, ಕಾರ್ಯಕ್ರಮ ಇದೆಯಲ್ಲ. ಮತ್ತೆ 8 ಗಂಟೆಗೆ ಇದೆ ಕ್ವಿಜ್ಜು, ಅವಾಗಲೂ ಫೋನ್ ಮಾಡು ಆಯ್ತಾ? ಏನ್ ಕಾರ್ಯಕ್ರಮ? ಅದು ಕ್ವಿಜ್ ಇದೆ, ಅದು ಜನರಲ್ ನಾಲೆಜ್ ಮೇಲೆ ನಿನ್ಗೆ ಕ್ವೆಶನ್ಸ್ ಕೇಳ್ತಾರೆ, ರಸಪ್ರಶ್ನೆ ಕಾರ್ಯಕ್ರಮನೇ. ಅದಕ್ಕೂ ಕರೆ ಮಾಡು. ಆಯ್ತು, ನಿಂಗೆ ಒಂದು ಸುಲಭವಾದ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಈಗ ನೋಡು, ನಾನು ಒಂದು ಮೈಸೂರು ಪಾಕ್ ಅಂತ ನಿಂಗೆ ಒಂದು ಹೆಸರನ್ನ ಹೇಳ್ದೆ ಅಲ್ವಾ, ಅದೇ ತರ ಬೇರೆ ಬೇರೆ ತಿಂಡಿಗಳಿದಾವೆ, ಅವುಗಳ ಹೆಸರಿಗಿಂತ ಮೊದಲು ಆ ಊರಿನ ಹೆಸರನ್ನ ಸೇರಿಸಿ ಹೇಳ್ತಾರೆ. ಈಗ ಹೆಂಗೆ ನಾನು ಉದಾಹರಣೆಗೆ ಮೈಸೂರು ಪಾಕ್ ಅಂತ ಹೇಳದ್ನಲ್ಲ, ಆತರ ಹೆಸರಿರುವಂತ ಒಂದು 2-3 ತಿಂಡಿ ಹೆಸರನ್ನ ಹೇಳ್ಬೋದಾ ನೀನು? ಧಾರವಾಡ ಪೇಡ. ಸೂಪರ್. ಆಮೇಲೆ ಮೈಸೂರಿಂದ ಚೂರ್ ಮುಂದೆ ಹೋದ್ರೆ ಒಂದು ಊರ್ ಸಿಕ್ಕುತ್ತೆ, ಅದನ್ನ ಟ್ರೈನ್ ಇನ್ನೂ ಒಂಚೂರು ಮುಂದೆ, ಅದನ್ನ ಟ್ರೈನಲ್ಲೆಲ್ಲ ಮಾರ್ಕೊಂಡ್ ಬರ್ತಾರೆ, ಅಗಲಗಲವಾಗಿರುತ್ತೆ, ಖಾರ ತಿಂಡಿ ಅದು, ಗೊತ್ತಾಯ್ತಾ? ಚರ್ಮೂರಿ. ಚರ್ಮೂರಿಲಿ ಯಾವ್ದು ಊರ್ ಹೆಸರು ಬರ್ಲಿಲ್ವಲ್ಲ? ಮಂಡ್ಯದಿಂದ ಇನ್ನೊಂಚೂರು ಮುಂದೆ ಹೋದ್ರೆ ಸಿಕ್ಕೋ ಊರದು, ಗೊತ್ತಾಯ್ತಾ? ಮೈಸೂರು ಪಾಕ ಆಯ್ತು, ಮೈಸೂರಿಗಿಂತ ಹಿಂದೆ, ಮಂಡ್ಯದಿಂದ ಮುಂದೆ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಮೈಸೂರಿಗಿಂತನೂ ಹಿಂದೆನೆ ಬರುತ್ತೆ. ಹಾ ಹೇಳು, ಗೊತ್ತಾಯ್ತಾ? ಓಕೆ ನೋಡು, ನಾನು ಹೇಳ್ತೀನಿ. ಮದ್ದೂರು ವಡೆ ಕೇಳಿದ್ಯಾ, ತಿಂದಿದ್ಯಾ? ಆಮೇಲೆ ಇನ್ನೊಂದು ಹೆಸರು ನನಗೆ ಗೊತ್ತಿರೋದು ದಾವಣಗೆರೆ ಬೆಣ್ಣೆ ದೋಸೆ, ಆಮೇಲೆ ಬೆಳಗಾವಿ ಕುಂದ, ಇಷ್ಟು ಹೆಸರಿನೊಟ್ಟಿಗೆ ಬರುವಂತಹ ಫೇಮಸ್. ಅದು ಬೆಳಗಾವಿ, ಬೆಳಗಾವಿ ಹೆಸರು ಸೇರಿಸಿನೇ ಬೆಳಗಾವಿ ಕುಂದ ಅಂತ ಹೇಳ್ತಾರೆ. ಆಯ್ತು, ಒಂದು ಉತ್ತರ ಸರಿಯಾಗಿ ಕೊಟ್ಟಿದ್ಯಾ, ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರು ಮನ್ವಿತಾ. ನಮಸ್ಕಾರ, ಯಾರಿದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನಾನು ಶ್ರೀನಿವಾಸ ಜಿಪಿ ಅಂತೇಳಿ, ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಲ ಗ್ರಾಮದಿಂದ. ಹೌದಾ, ಸರಿ ಆಯ್ತು. ನೋಡಿ, ನಿಮ್ಗೆ ಒಂದು ಹತ್ರ ಹತ್ರ ನಿಮ್ ಊರಿಗೆ ಸ್ವಲ್ಪ ಸ್ವಲ್ಪ ಹತ್ರ ಹತ್ರ ಬರುವಂತ ಒಂದು ಪ್ರಶ್ನೆ ಕೇಳ್ತೀನಿ. ರಾಮನಗರ ಜಿಲ್ಲೆಯ ಬಿಡದಿ ಯಾವ ಖಾದ್ಯದ ತಯಾರಿಗೆ ಪ್ರಸಿದ್ಧವಾಗಿದೆ? ರಾಮನಗರದಲ್ಲಿ ಬಿಡದಿ ಅನ್ನೋದೊಂದು ಇದಿದಲ್ಲ, ಊರಿದೆ, ತಟ್ಟೆ ಇಡ್ಲಿ. ಕರೆಕ್ಟ್, ಬಿಸಿ ತಟ್ಟೆ ಇಡ್ಲಿ. ತಡ್ಡೆ ಇಡ್ಲಿ ಅಂದ ತಕ್ಷಣನೇ ಹೇಳ್ತಾರೆ, ಏನ್ ಬಿಡದಿ ಇಡ್ಲಿ ಇದ್ದಂಗಿದ್ಯಾ ನೀನ್ ಮಾಡಿರೋದು ಅಂತ ಕಂಪೇರ್ ಮಾಡ್ತಾರೆ. ಸೊ ಬಿಸಿ ತಟ್ಟೆ ಇಡ್ಲಿ ಫೇಮಸ್. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಧನ್ಯವಾದ ತಮ್ಗೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ಕವಿತಾ ಜಗದೀಶ್ ಅಂತ, ಎಸ್ ಮಾಚನಹಳ್ಳಿಯಿಂದ. ಎಸ್ ಮಾಚನಹಳ್ಳಿ, ಓ ನಿಮ್ ಹೆಸರು, ನಾನು ನಿಮ್ ಊರನ್ನೇ ಆಗ್ಲೇ ಮಿಸ್ ಮಾಡ್ಕೊಂಡಿದ್ದೆ. ಆಯ್ತಾಯ್ತು, ಓಕೆ ಸರಿ. ನಿಮ್ಗೊಂದು ಉತ್ತರ ಕೇಳ್ತೀನಿ ನೋಡಿ. ಮಲೆನಾಡಿನಲ್ಲಿ ಈ ಮಳೆಗಾಲದ ಸಮಯದಲ್ಲಿ ಈ ಕಡಲೆ ಅನ್ನೋ ಪದಾರ್ಥನ ಬಳಸ್ತಾರಲ್ಲ, ಇದು ಯಾವ ಸಸ್ಯ ಮೂಲದಿಂದ ಸಿಗುವಂತದ್ದು? ಕಡಲೆ, ಕಡಲೆ ಅನ್ನೋ ಒಂದು ಖಾದ್ಯ, ಒಂದು ಪದಾರ್ಥ, ಇದು ಕೂಡ ಒಂದು ಸಸ್ಯ ಮೂಲದಿಂದ ಸಿಕ್ಕುವಂತದ್ದು. ಇದನ್ನ ಮಳೆಗಾಲದಲ್ಲಿ ಮಲೆನಾಡಿನವರು ವರ್ಷಕ್ಕೊಮ್ಮೆಯಾದ್ರೂ ತಿನ್ಲೇಬೇಕು ಅಂತ ಪಟ್ಟಿಡ್ದು ಕೂತ್ಬಿಟ್ಟಿರ್ತಾರೆ. ಅಂದ್ರೆ ಅದು ಸಿಕ್ಕಿದ್ರೇನೆ ಆ ವರ್ಷ ಏನೋ ಸುಭಿಕ್ಷ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲ್ ಇರುತ್ತೆ ಅವ್ರಿಗೆ. ಅದು ಯಾವ್ದ್ರಿಂದ ಸಿಗುತ್ತೆ ಅಂತ ಗೊತ್ತಾ? ಇಲ್ವಾ, ಸರಿ ನೋಡೋಣ ಮುಂದಿನ ಕಾಲರ್ ಅನ್ನ ಕೇಳೋಣ. ನಮಸ್ಕಾರ, ನಿಮ್ ಹೆಸರು? ಮೇಡಮ್, ಶ್ರವಣ ಬೆಳಗುಲ್ದಿಂದ ಗೀತಾ ವಸಂತ್ ಕುಮಾರ್. ಮೇಡಮ್, ಶ್ರವಣ ಬೆಳಗುಲ್ದಿಂದ ಗೀತಾ ಅವರು. ಗೀತಾ ಅವ್ರಿಗೆ ಈಗ ನಾನು ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಹಿಂದಿನ ಕಾಲರ್ಗೆ, ಕೇಳಿಸ್ಕೊಂಡು ಗೊತ್ತಾಯ್ತು ಮೇಡಮ್. ಬಿದಿರು ಮೇಡಮ್. ಕರೆಕ್ಟ್, ಬಿದಿರು. ಬಿದಿರಿನಿಂದ ಎಳೆಯೇ ಬಿದಿರು, ಅದಿನ್ನು ಬಿದಿರಾಗೋ ಮುಂಚೆ ಎಳೆ ಬಿಳಿ ಬಣ್ಣದಲ್ಲಿರುತ್ತೆ. ಅದ ಮಳೆಗಾಲದಲ್ಲಿ ಬಿದಿರು ಚಿಗಿರೋದಲ್ಲ, ಬಿದಿರು ಮತ್ತೆ ಹೊಸ ಸಸಿ ಹುಟ್ಟುತ್ತೆ. ಅದನ್ನ ಕಳಲೆ ಅನ್ನೋ ಪದಾರ್ಥ ಅಂದ್ರೆ ಅದನ್ನ ಬಳಸ್ತಾರೆ. ಇದು ತುಂಬಾ ಹೆಚ್ಚು ನಾರಿನ ಅಂಶ ಇದೆ, ಜೊತೆಗೆ ಸಾಕಷ್ಟು ವೈಟಮಿನ್ಗಳಿದಾವೆ. ಇದು ಸಾಕಷ್ಟು ಕಾಯಿಲೆಗೆ ಮದ್ದಾಗಿ ಕೂಡ ಕೆಲಸ ಮಾಡತ್ತಂತೆ. ಆದ್ರೆ ಇದನ್ನ ಡೈರೆಕ್ಟ್ ಆಗಿ ಕತ್ತರಿಸ್ಕೊಂಡ್ ಬಂದು ನಾವು ಮಾರ್ಕೆಟಿನ ತರಕಾರಿ ತಗೊಂಡ್ಬಂದು ತಿಂದಂಗ್ ತಿನ್ನಕಾಗಲ್ಲ, ಯಾಕಂದ್ರೆ ಹುಳಿ ಅಂಶ ತುಂಬಾ ಇರೋದ್ರಿಂದ ಅದು ಅವಾಗ್ಲೇ ತಿನ್ಬಿಟ್ರೆ ಅದು ಆರೋಗ್ಯವನ್ನ ಕೆಡಿಸ್ಬಿಡುತ್ತೆ. ಹಾಗಾಗಿ ಅದನ್ನ ಸಣ್ಣಗೆ ಕತ್ತರಿಸಿ 3 ದಿನ ನೀರಿನಲ್ಲಿ ನೆನೆಸಿ ದಿನಕ್ಕೆ 1-2 ಬಾರಿ ಅಂತೆ ನೀರನ್ನ ಚೆಲ್ಲಿ ತೊಳೆದು 3 ದಿನದ ನಂತರ ಅದರಿಂದ ಸಾರು ಅಥವಾ ಉಪ್ಪಿನಕಾಯಿ ಅಥವಾ ಪಲ್ಯನ್ನ ತಯಾರಿಸಿ ತಿಂತಾರೆ. ಸೊ ಕೊಡಗು ಚಿಕ್ಕಮಗಳೂರು ಇಲ್ಲಿ ಇದು ಕಂಪಲ್ಸರಿ, ಮಳೆಗಾಲದಲ್ಲಿ ತಿನ್ಲೇಬೇಕು ಅಂತ ಒಂದು ನಂಬಿಕೆ ಇದೆ. ಆಯ್ತು, ಕರೆ ಮಾಡಿದ್ಕೆ ಸರಿ. ಬಾಳೆದಿಂಡಲ್ಲೂ ಮಾಡ್ತಾರೆ. ಬಾಳೆದಿಂಡು ಎನಿ ಟೈಮ್ ಸಿಕ್ಕುವಂತದ್ದು ಅಲ್ವಾ? ಹೌದೌದು, ವರ್ಷಕ್ಕೊಂದೇ ಬಾರಿ ಸಿಕ್ಕುವಂತದ್ದು ಅಲ್ವಾ? ಸರಿ ಸರಿ, ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ, ಯಾರಿದು? 3 ರೂಪಾಯಿ, 30 ರೂಪಾಯಿ, 30 ರೂಪಾಯಿ. ಹಲೋ, ಯಾರಿದು? ಹಲೋ, ಎಲ್ಲಿಂದ? ನಯ್ಯಾತ. ಇಲ್ಲಿ ಮಾತಾಡಿ ನೀವು. ಹಲೋ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾರ್ಕೆಟ್ ನಂದಕುಮಾರ್ ಮೇಡಮ್. ಹೌದಾ, ನಂದಕುಮಾರ್ ಅವರಾ? ಸರಿ, ನಿಮ್ಗೆ ನೋಡಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಹೇಳಿ ಮೇಡಮ್. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಫೇಮಸ್, ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತುಂಬಾನೇ ಫೇಮಸ್ ಅಲ್ವಾ? ಅವರ ಮೂಲ ಊಟನೇ ಇದು ಜೋಳದ ರೊಟ್ಟಿ. ನಮಸ್ಕಾರ, ಯಾರಿದು? ಹಲೋ, ನಮಸ್ಕಾರ. ಹಾ, ಮಾತಾಡಿ. ನಿಮ್ ಹೆಸರು? ನಿಮ್ ಹೆಸರು? ಮೋನಿಕಾ ಸುರೇಶ್, ಜಯನಗರ. ಮೋನಿಕಾ ಅವ್ರಿಗೆ ಈಗ ನಾನು ಕಟ್ಟಿನಕೆರೆ ಮಾರ್ಕೆಟ್ ಇಂದ ಕರೆ ಮಾಡ್ತಿದ್ರು, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಕಟ್ಟಾಗೋಯ್ತು. ಅವ್ರಿಗೆ ಕೇಳಿದ ಪ್ರಶ್ನೆನೆ ಕೇಳ್ತೀನಿ, ತುಂಬಾ ಸುಲಭದ್ದು. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಫೇಮಸ್ ಅಲ್ವಾ? ತಿಂದಿದ್ದೀರಾ? ಅದ್ರ ಜೊತೆಯಾಗಿ ಅವರು ಕೊಡೋ ಅಂತ ಸೈಡ್ ಡಿಶ್ ಯಾವ್ದು? ಇದು ಗುರೆಳ್ಳ ಚಟ್ನಿ ಪುಡಿ, ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆಗಾಯಿ. ಓಕೆ, ಅದ್ರ ಜೊತೆಗೆ ಹಸಿ ತರಕಾರಿಗಳ ಸಲಾಡ್ ಕೂಡ ಕೊಡ್ತಾರೆ. ಕೊಡ್ತಾರೆ. ಇದು ಕಂಪ್ಲೀಟ್ ಉಳ್ಳಾಗಡ್ಡಿ ಪಲ್ಯ ಅಂತ. ಕರೆಕ್ಟ್ ಕರೆಕ್ಟ್, ಪಲ್ಯ ಅಂತಾರೆ, ಸಲಾಡ್ಗೆ ಅವ್ರ ಪಲ್ಯ ಅಂತ ಕರೀತಾರೆ. ಕಂಪ್ಲೀಟ್ ಮೀಲ್ ಉತ್ತರ ಕರ್ನಾಟಕದಲ್ವಾ? ಸರಿಯಾದ ಉತ್ತರ ಕೊಟ್ಟಿದ್ಕೆ ಧನ್ಯವಾದ ತಮ್ಗೆ. ಥ್ಯಾಂಕ್ ಯು. ಕೇಳಿಗ್ರೆ, ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಒಂದೆರಡು ಜಾಹೀರಾತು, ನಂತರ ಒಂದು ತುಣುಕು ಗೀತೆಯನ್ನು ಕೇಳಿಕೊಂಡು ಕಾರ್ಯಕ್ರಮವನ್ನ ಮುಂದುವರೆಸೋಣ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರ ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್. ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಹಾಸನದ ಕರ್ಣಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಹಾಸನದ ಹಾಗೂ ಸುತ್ತಮುತ್ತಲ ತಾಲೂಕುಗಳ ಜನತೆಗೆ ಶುಭಕಾಮನೆಗಳು. ನಾವು ನವೆಂಬರ್ 20ರಿಂದ ಶುಭಾರಂಭ ಮಾಡಿದ್ದು ಇದೇ ನವೆಂಬರ್ 23ರಿಂದ ನಿಮ್ಮ ಸೇವೆಗಾಗಿ ಸುಸಜ್ಜಿತರಾಗಿದ್ದೇವೆ. ಯೂರಾಲಜಿ, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪ್ರಸೂತಿ ಹಾಗೂ ಸ್ತ್ರೀರೋಗ ಚಿಕಿತ್ಸೆ, ಮಕ್ಕಳ ರೋಗಗಳು, ಮೂಳೆ ಸಂಬಂಧಿತ ಚಿಕಿತ್ಸೆ, ಆಂತರಿಕ ಔಷಧ ಸೇವೆ ಸದಾ ಲಭ್ಯ. ಕರ್ಣಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರಮಠ ರಸ್ತೆ, ಹಾಸನ. ಕೇಳಿಗ್ರೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಮುಂದಿನ ಕಾಲರ್ ಯಾರು, ಇವರ ಹೆಸರನ್ನ ಕೇಳೋಣ. ನಮಸ್ಕಾರ, ನಿಮ್ ಹೆಸರು? ಹಲೋ, ನಿಮ್ ಹೆಸರು? ಮೇಡಮ್, ಮಹೇಶ್ ಹೊಸೂರು, ಶಿಕಾರಿಪುರದಿಂದನಾ? ಮಹೇಶ್ ಅವರು, ನಿಮ್ಮ ಊರಿನಲ್ಲಿ ಫೇಮಸ್ ಖಾದ್ಯ ಯಾವುದು? ಮೇಡಮ್, ನಮ್ಮೂರಲ್ಲಿ ಮುದ್ದೆ ರೊಟ್ಟಿ. ಮೇಡಮ್, ಮುದ್ದೆ, ರಾಗಿ ಮುದ್ದೆ ಮತ್ತೆ ರಾಗಿ ರೊಟ್ಟಿನ, ಅಕ್ಕಿ ರೊಟ್ಟಿನ? ರಾಗಿ ರೊಟ್ಟಿ, ಜೋಳದ ರೊಟ್ಟಿ. ಜೋಳದ ರೊಟ್ಟಿ, ಶಿಕಾರಿಪುರದಲ್ಲಿ ಇದು ಫೇಮಸ್ಸಾ? ಸರಿ ಸರಿ ಸರಿ, ಆಯ್ತು. ಓಕೆ, ಈಗ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಹಾಸನ ಎಫ್ಎಂ ಇಂದ ನಾವು ಮಾತನಾಡ್ತಿದೀವಿ. ಹಾಸನದ ಪಾಪ್ಯುಲರ್ ಖಾದ್ಯ ಯಾವುದು? ಹಾಸನ ಅಂದ ತಕ್ಷಣ ಯಾವುದು ಖಾದ್ಯ ನೆನಪಾಗುತ್ತೆ ನಿಮ್ಗೆ? ಗೊತ್ತಾಗ್ತಾ ಇಲ್ವಾ? ಸರಿ, ಆಯ್ತು, ನಿಮ್ಮ ಊರಿನ ಖಾದ್ಯವನ್ನ ಹೇಳಿದಿರಾ, ನೋಡೋಣ ಹಾಸನದ ಖಾದ್ಯ ಏನು ಅಂತ. ಹಾಸನದವರ ಕ್ಲೂ ಕೊಟ್ರೆ ಹೇಳ್ಬೋದು ಮೇಡಮ್? ಕ್ಲೂ ಇದು ತುಂಬಾ ಸಿಂಪಲ್ ಆಗಿರುವಂತದ್ದು, ನೋಡೋಣ. ಹಾಸನದವರ ಯಾರಾದ್ರೂ ಕರೆ ಮಾಡಿದ್ರೆ ಅವ್ರು ಉತ್ತರವನ್ನ ಕೊಡ್ತಾರ ಅಂತ ಕಾರ್ಯಕ್ರಮನ ಕೇಳಿಸ್ಕೊಳ್ತಾ ಇರಿ, ಆಯ್ತಾ? ನಮಸ್ಕಾರ, ಯಾರಿದು? ನಿರ್ಮಲ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವು ಹೇಳ್ಬೇಕು ನಂಗೆ, ಹಾಸನದ ಜಿಲ್ಲೆಯ ತುಂಬಾ ಪ್ರಸಿದ್ಧವಾಗಿರುವಂತ ಖಾದ್ಯ ಯಾವ್ದು? ಹಾಸನ ಅಂತ ರಾಗಿ ಮುದ್ದೆ. ಮೇಡಮ್, ರಾಗಿ ಮುದ್ದೆ ಅಲ್ವಾ? ರಾಗಿ ಮುದ್ದೆ ಜೊತೆಗೆ ಸಾರು, ಸೊಪ್ಪಿನ ಸಾರು, ಆಮೇಲೆ ಮಟನ್, ಚಿಕನ್, ನಾನ್ ವೆಜ್ ಅಲ್ವಾ? ಇಲ್ಲಿ ಅಂದ್ರೆ ಕೃಷಿಕರು ಜಾಸ್ತಿ ಇರೋ ಕಾರಣ ಮಾಂಸಾಹಾರ ಸೇವನೆ ಅದು ಕಾಮನ್ ಅಲ್ವಾ? ಶ್ರಮ ಕೆಲಸ ಮಾಡುವಂತವ್ರು ಎಲ್ಲಿ ಇರ್ತಾರೆ, ಅದು ಹಿಂದಿನಿಂದಲೂ ನಡ್ಕೊಂಡು ಬಂದಿರೋ ಪದ್ಧತಿನೇ ಹಂಗೆ. ಶ್ರಮದಾಯಕ ಕೆಲಸ ಮಾಡೋಂಥವ್ರಿಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರುತ್ತೆ, ಹಂಗಾಗಿ ಅವರು ಮಾಂಸಾಹಾರ ಸೇವಿಸಲೇಬೇಕಿಲ್ಲ ಅಂದ್ರೆ ಖಂಡಿತವಾಗಿ ಅವರ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ರಾಗಿಯನ್ನ ಹೆಚ್ಚಾಗಿ ಬೆಳೀತಾರೆ, ಅಂದ್ರೆ ಇಲ್ಲಿಯ ಸ್ಟೇಪಲ್ ಫುಡ್ಡೇ ರಾಗಿ. ಹಂಗಾಗಿ ರಾಗಿ ಮತ್ತೆ ಕರೆಕ್ಟ್ ಅಲ್ವಾ, ಕ್ಯಾಲ್ಸಿಯಂ ರುಚಿರುವಂತ ಒಂದು ಫುಡ್ ಸೋರ್ಸ್ ರಾಗಿ. ಸೂಪರ್ ಫುಡ್ ಮಿಲೆಟ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ನೀವು ಹೇಳ್ದಂಗೆ ಸೊಪ್ಸಾರು, ಬಸ್ಸಾರು, ಆಮೇಲೆ ಏನು ನಾನ್ ವೆಜ್ ಮಾಂಸಾಹಾರದ ಏನು ಸಾಂಬಾರ್ಗಳು ಇದ್ರ ಜೊತೆಗೆ ತುಂಬಾನೇ ಫೇಮಸ್ ಆಗಿರುತ್ತೆ ಅಲ್ವಾ? ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೋಡೋಣ ನಿಮಗ್ ಕೇಳ್ತೀನಿ, ಅದನ್ನೇ ಮುಂದುವರ್ಸೋಣ. ರಾಗಿ ಮುದ್ದೆಯಿಂದ ಮೊದಲು ಕಾಲದಲ್ಲಿ ಅಂದ್ರೆ ಸ್ವಲ್ಪ ಹಿಂದಿನ ಕಾಲದಲ್ಲಿ ಬೆಳಗಿನ ಹೊತ್ತಿಗೆ ಒಂದು ಉಪಹಾರವನ್ನ ಮಾಡ್ತಾ ಇದ್ರಂತೆ. ಅಂಬ್ಲಿ ಒಂದು, ಅಂಬ್ಲಿ ಅಲ್ಲ, ಅಂಬ್ಲಿ ಕುಡಿಯುವಂತದ್ದು, ಇದು ತಿನ್ನೋ ಹಂಗೆ ಒಂದು ಮಾಡ್ತಾ ಇದ್ರಂತೆ. ಇದು ನಮ್ ತಾಯಿ ನನ್ಗೆ ಹೇಳಿದ್ದು. ಒಂದು ರೊಟ್ಟಿ ಅಲ್ಲ, ಇನ್ನೊಂದು ಪದಾರ್ಥ. ಅದು ಇದು ಹಾಲುಂಡಿಗೆ ಅಂತ ಮಾಡ್ತಿದ್ರು ಮೇಡಮ್. ಹೌದಾ? ಸೊ ಅದು ಬಿಟ್ಟು ಇನ್ನೊಂದಿದೆ, ನಾವು ಜಾಸ್ತಿ ಮಾಡೋದು ಮೇಡಮ್ ರಾಗಿ ಹಾಲು ತೆಗೆದ್ಬಿಟ್ಟು. ಅಲ್ಲ, ನಾನ್ ಕೇಳ್ತಿರೋದು ರಾತ್ರಿ ರಾಗಿ ಮುದ್ದೆ ಮಾಡಿರ್ತಾರಲ್ಲ, ಅದು ಮಿಕ್ಕಿದ್ರೆ ಬೆಳಗ್ಗೆ ಉಪಹಾರಕ್ಕೆ ಅದರಿಂದ ಏನೋ ಒಂದು ತಯಾರಿಸ್ಕೊಂಡು ಅದನ್ನ ಹೊಲಕ್ಕೆ ಬುತ್ತಿ ಕಟ್ಕೊಂಡು ತಗೊಂಡ್ ಹೋಗ್ತಾ ಇದ್ರಂತೆ. ಅದನ್ನ ಚೀಕು ಅಂತ ಕರಿತಿದ್ರಲ್ಲ ಮೇಡಮ್, ಹೆಂಗ್ ಮಾಡ್ತಾರೆ ಅದನ್ನ? ಮುದ್ದೆ ಉಳಿದಿರೋದ್ರಲ್ಲಿ ಮಾಡ್ತಿತ್ತ ಮೇಡಮ್ ಅದನ್ನ, ಉಳಿದಿರೋ ಮುದ್ದೆಯಲ್ಲೇ ತಯಾರಿಸ್ತಾ ಇದ್ದಂತದ್ದು. ಓಕೆ, ಉತ್ತರವನ್ನ ನಾನೇ ಹೇಳ್ತೀನಿ. ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಮಾಡ್ತಾ ಇದ್ರಂತೆ ಆ ಮುದ್ದೇನ. ಅದಕ್ಕೆ ಮೆಣಸು ಖಾರ ಎಲ್ಲ ಹಾಕಿಂದರಿಗೆಲ್ಲ ಜ್ವರ ಬಂದ್ರೆ ಅದ್ರದ್ದು ಉಪ್ಪಿಟ್ಟು ಮಾಡ್ಕೊಡೋದು. ಉಪ್ಪಿಟ್ಟು ಅಲ್ಲ, ನಾವು ಉಪ್ಪಿಟ್ಟು ಅಂತಂದ್ರೆ ರವೆಯಿಂದ ಮಾಡೋ ಉಪ್ಪಾಗಿ ಉಪ್ಪಿಟ್ಟು ಅನ್ಕೊಂಡ್ಬಿಡ್ತೀವಿ. ಇದು ಇಲ್ಲ, ನಾನು ಅದು ಟೇಸ್ಟ್ ನೋಡಿದೀನಿ ಮೇಡಮ್, ಈಗ ನಾವು ಮಾಡ್ತಾ ಬರ್ತಿಲ್ವಲ್ಲ ಅದು ಮರ್ತಾ. ಇದು ಹಿಂಗೆ ಪ್ರಾಬ್ಲಮ್ ಇದು, ಯಾವ್ದಾದ್ರು ಖಾದ್ಯವನ್ನ ಮಾಡೋದ್ ಬಿಟ್ಬಿಟ್ರೆ ಅದ್ ಹಂಗೆ ಅಳದ್ ಹೋಗ್ಬಿಡುತ್ತೆ, ಅಳಿವಿನ ಸೇರೆ ಬಿಡುತ್ತೆ ಅಲ್ವಾ. ಇದು ಅದರಿಂದ ತುಂಬಾ ಐಟಮ್ ಮಾಡ್ತೀವಿ ಮೇಡಮ್. ಇದನ್ನ ಹಾಸನ ಮಂಡ್ಯ ಅನ್ನುವಾಗ ಬರೋದೇ ಅಲ್ಲಿ ರಾಗಿ ಮುದ್ದೆ ಅಲ್ವಾ. ಸರಿ, ಕರೆ ಮಾಡಿದ್ಕಾಗಿ ಧನ್ಯವಾದ ತಮ್ಗೆ. ಸ್ನೇಹಿತರೆ, ಈಗ ಒಂದು ಗೀತೆಯನ್ನ ತುಣುಕು ಕೇಳಿಕೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಓಹೋರೆ ಗಾರಿಗೆಗಳೇ, ಆಹಾರೆ ಮಂಡಿಗೆಗಳೇ, ಓಹೋರೆ ಗಾರಿಗೆಗಳೇ, ಆಹಾರೆ ಮಂಡಿಗೆಗಳೇ, ಗುಳೂರಿಗೆ ಚಿರೋಟಿ ಇಲ್ಲೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಬಳೀರೆ ಲಾಡು ಸಾಲು, ಮಹಾಸೇಣಿ ಹೋಳಿಗೆಗಳು, ಬಳೀರೆ ಲಾಡು ಸಾಲು, ಮಹಾಸೇಣಿ ಹೋಳಿಗೆಗಳು, ಭಲೇ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ವಹವಾರೆ ಪಾಯಸಗಳು ಇವೆಲ್ಲ ನನಗೆ ಸಾಕು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಕೇಳಿದ್ರೆ ಹಾಡಿನಲ್ಲಿ ಸಾಕಷ್ಟು ತಿಂಡಿಗಳ ಹೆಸರು ಬಂತು. ಒಂದೊಂದು ಹೆಸರು ಬಂದಾಗ್ಲೂ ಆಸೆ ಆಗ್ತಾ ಇತ್ತು. ಅದರಲ್ಲೂ ಪಾಯಸ ಅಂತ ಕೇಳುವಾಗ ನಾನು ತುಂಬಾ ಸ್ವೀಟ್ ಸಿಹಿ ತಿಂಡಿಗಳನ್ನ ಇಷ್ಟಪಡ್ತೀನಿ. ಪಾಯಸ ಅಂತ ಕೇಳುವಾಗ ನಿಜವಾಗೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಸಾಕಷ್ಟು ತಿಂಡಿ ಹೆಸರುಗಳು ಈ ಹಾಡಿನಲ್ಲಿ ಬಂತು. ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿದ್ದೀವಿ. ಕರ್ನಾಟಕದ ವಿಶೇಷ ಸ್ಥಳಗಳು ಮತ್ತು ಖಾದ್ಯಗಳ ಬಗ್ಗೆ ರಸಪ್ರಶ್ನೆಯನ್ನು ನಡೆಸ್ತಾ ಇದೀವಿ. ನೋಡೋಣ ಮುಂದಿನ ಕರೆ ಯಾರು ಮಾಡಿದ್ದಾರೆ. ನಮಸ್ಕಾರ, ಯಾರಿದು ನಿಮ್ ಹೆಸರು ಹೇಳಿ? ಹಲೋ ನಮಸ್ಕಾರ ಮೇಡಮ್, ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲ್ಲೆನಾಡಿಂದ ಮೇಡಮ್. ಓಕೆ ಆಯ್ತು. ಮಲ್ಲ ರೇಣುಕಾ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಮೇಡಮ್. ನಿಮ್ಗೆ ಒಂದು ಪ್ರಶ್ನೆ, ಕೊಡಗು ಜಿಲ್ಲೆಯಲ್ಲಿ ಈಗ ಕೊಡಗು ಮಡಿಕೇರಿ ಅಂತ ಅನ್ನೋವಾಗ ಅದು ಏನು ಪ್ರವಾಸಿ ತಾಣ, ಸುಂದರ ಪ್ರಕೃತಿ ಅಂತೆಲ್ಲ ಫೇಮಸ್ ಇದೆ ಅಲ್ವಾ? ಹಂಗೆ ಅಲ್ಲಿ ಕೆಲವು ವಿಶೇಷ ಖಾದ್ಯಗಳು ಅಲ್ಲಿ ಅಲ್ಲಿ ಅಲ್ಲಿ ಆ ಜಿಲ್ಲೆಯವರೇ ಅಂದ್ರೆ ಆ ಊರಂದ ತಕ್ಷಣ ಖಾದ್ಯಗಳ ಹೆಸರು ನೆನಪಿಗೆ ಬಂದ್ಬಿಡುತ್ತೆ. ಕೊಡಗು ಅಂದಾಗ ಯಾವೆಲ್ಲ ಖಾದ್ಯಗಳು ಕಣ್ಮುಂದೆ ಬರ್ತವೆ? ಕಡುಬು, ಕಡುಬು ಅಂತ ಹೇಳಿದ್ರೆ ಮೇಡಮ್, ಅಕ್ಕಿ ಕಡುಬು. ಆಯ್ತು ಮೇಡಮ್, ಆಯ್ತು ಅಕ್ಕಿ ಕಡುಬು. ನಂತರ ಇನ್ನು ಸಾಕಷ್ಟು ಇದಾವೆ. ಕಡುಬಿನ ಯಾವ ತರ ಕಡುಬು ಬರುತ್ತೆ ಅಂತ ಮೇಡಮ್? ಕಡುಬು ಅಲ್ಲ ಅಲ್ಲ, ಕೊಡಗಿನ ವಿಶೇಷ ಖಾದ್ಯಗಳ ಹೆಸರನ್ನ ಪಟ್ಟಿ ಮಾಡಬೇಕು ನೀವು. ಕೊಡಗಿನಲ್ಲಿ ಕೊಡಗಿನಲ್ಲಿ ಮಾಡುವಂತ ಅಡಿಗೆಗಳು, ಅಡಿಗೆ ಅಲ್ಲಿದೆ ಸ್ಪೆಷಲ್ ಐಟಮ್ಸ್ ಅವು. ಕೊಡಗಲ್ಲಿ ಒಂದ್ ಹೇಳಿದ್ರಿ ಸರಿ ಉತ್ತರ, ಕಡುಬು ಹೇಳಿದ್ರಿ. ಆಮೇಲೆ ಆಮೇಲೆ ಕೊಡಗಲ್ಲಿ ಮಾಂಸದ ಆಹಾರಗಳು ಮೇಡಮ್? ಮಾಂಸದ ಆಹಾರ ಕಡುಬು ಅಂದ ತಕ್ಷಣ ಅಲ್ಲಿಗೆ ಚಿಕನ್ ಅಥವಾ ಪೋರ್ಕೊ ಇವುಗಳ ಕಾಂಬಿನೇಷನ್ ಇದ್ದೇ ಇರುತ್ತೆ. ಆಯ್ತು, ಆಮೇಲೆ ಕಡುಬು, ಆಮೇಲೆ ಶಾವಿಗೆ ಮೇಡಮ್? ಶಾವಿಗೆ ಕರೆಕ್ಟ್, ಅಕ್ಕಿ ಒತ್ತು ಶಾವಿಗೆ ಮಾಡ್ತಾರೆ. ಇದಕ್ಕೂ ಅಷ್ಟೇ, ಕೋಳಿ ಸಾರು ಅಥವಾ ನಾಟಿ ಕೋಳಿ ಸಾರು ಅಥವಾ ಕಾಯಿ ಹಾಲು, ಕಾಯಿ ಹಾಲು ಇದಕ್ಕೆ ಸರಿಯಾದಂತ ಒಂದು. ಇನ್ನೊಂದು ಮುಖ್ಯವಾದಂತದ್ದು, ಪ್ರತಿದಿನ ಬೆಳಗ್ಗೆ ನಾಷ್ಟಕ್ಕೆ ತಿನ್ನೋದೇ ಅದನ್ನ ಪ್ರತಿದಿನ. ಇಡ್ಲಿ ಮೇಡಮ್? ಇಡ್ಲಿ ಅಲ್ಲ, ನಾವು ಪ್ರತಿದಿನ ಅದನ್ನೇ ಅಲ್ಲಿ ತಿಂತೀವಿ. ಪ್ರತಿದಿನ ತಿಂದ್ರು ಬೇಜಾರಾಗಲ್ಲ ಅಂತ ಒಂದು ಖಾದ್ಯ ಅದು. ಚಪಾತಿ? ಚಪಾತಿ ಇಲ್ಲ, ಅದು ಅಕ್ಕಿ ರೊಟ್ಟಿ. ಯಾಕೆಂತಂದ್ರೆ ಅಲ್ಲಿ ಅಕ್ಕಿ ಮುಖ್ಯ ಆಹಾರ, ಅಕ್ಕಿಯನ್ನೇ ಬೆಳೆಯುತ್ತಾರೆ. ಹಂಗಾಗಿ ಯಾವುದೇ ಸಿಹಿ ತಿಂಡಿ ತಯಾರಿಸಿದ್ರು ಅದು ಅಕ್ಕಿಯಿಂದಾನೇ ಮಾಡಲ್ಪಟ್ಟಿರುತ್ತೆ. ಖಾರ ತಿಂಡಿ ಆದ್ರೂ ಅಕ್ಕಿಯಿಂದಾನೇ ಮಾಡಿರ್ತಾರೆ. ಹಂಗಾಗಿ ಅಕ್ಕಿ ರೊಟ್ಟಿ ಪ್ರತಿದಿನ ಅಲ್ಲಿ ತಿನ್ನುವಂತ ಬ್ರೇಕ್ಫಾಸ್ಟ್ಗೆ ಮಾಡುವಂತ ತಿಂಡಿ. ಇದರ ಒಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಎಣ್ಣೆ ಬಳಸಲ್ಲ, ಹಂಗಾಗಿ ನಾನ್ ನೋಡಿರೋಂಗೆ ಬೊಜ್ಜು ಸ್ವಲ್ಪ ಕಡಿಮೆ ಕೊಡಗಿನವರಿಗೆ, ಮಾಂಸಾಹಾರ ತಿಂದ್ರೂ ಕೂಡ ಸ್ವಲ್ಪ ಒಬೆಸಿಟಿ ಕಡಿಮೆ. ಯಾಕೆ ಅಂತಂದ್ರೆ ಅವರ ಬೆಳಗಿನ ತಿಂಡಿಯಲ್ಲಿ ಎಣ್ಣೆಯ ಅಂಶ ಇರೋದಿಲ್ಲ, ಆಮೇಲೆ ಜೊತೆಗೆ ಅದನ್ನ ಕಬ್ಬಿಣದ ಹಂಚ ಮೇಲೆ ಬೇಯಿಸ್ತಾರೆ, ಹಂಗಾಗಿ ಕಬ್ಬಿಣದ ಅಂಶ ಹೆಚ್ಚಾಗಿ ಸೇರ್ಕೊಳ್ಳುತ್ತೆ. ಸೊ ಇದು ಒಂದು ಅದರ ವಿಶೇಷತೆ. ಕರೆ ಮಾಡಿದ್ಕಾಗಿ ಧನ್ಯವಾದ ತಮ್ಗೆ. ನಮಸ್ಕಾರ, ಯಾರು? ನಮಸ್ತೆ, ಯಾರಿದು? ನಾನು ಗುರುಸ್ವಾಮಿ ಅಂತ ಮಾತಾಡ್ತಿರೋದು ಮೇಡಮ್. ಎಲ್ಲಿಂದ? ಹಾಸನದ ವಿದ್ಯುತ್ ನಗರದಿಂದ ಮೇಡಮ್. ಹೌದಾ, ಹಾಸನದ ಸ್ಪೆಷಲ್ ಖಾದ್ಯ ಯಾವ್ದಿದೆ ಮೇಡಮ್? ಹಾಸನ ಅಂದ ತಕ್ಷಣ ನೆನಪಾಗುವಂತ ಖಾದ್ಯ ಯಾವ್ದು, ತಿಂಡಿ ಯಾವ್ದು, ವಿಶೇಷ ತಿಂಡಿ ಮೇಡಮ್? ನಾನು ಗಮನಿಸಿರೋ ಪ್ರಕಾರ ಪಲಾವ್ ಮೇಡಮ್. ಹೆಚ್ಚು ಪಲಾವಾ? ಪಲಾವ್ ಇತ್ತೀಚೆಗೆ ಮಾಡ್ಕೊಂಡು ಬಂದಿರೋದು. ಆದ್ರೆ ಈಗ ನೋಡಿ, ಮೈಸೂರು ಅಂದ ತಕ್ಷಣ ಮೈಸೂರು ಪಾಕ್ ಅಂತ ನೆನಪಾಗತ್ತೆ, ಕೊಡಗು ಅಂದ ತಕ್ಷಣ ಅಕ್ಕಿ ರೊಟ್ಟಿ ಕಡುಬು ಅಂತ ನೆನಪಾಗತ್ತೆ. ಹಂಗೆ ಈಗ ಉತ್ತರ ಕರ್ನಾಟಕ ಧಾರವಾಡ ಅಂತೆಲ್ಲ ಅಂತ ಅಂದ್ರೆ ಹುಬ್ಳಿ ಅಂತ ಅಂದ್ರೆ ಜೋಳದ ರೊಟ್ಟಿ ನೆನಪಾಗತ್ತೆ. ಹಂಗೆ ಹಾಸನ ಅಂದ ತಕ್ಷಣ ಏನನ್ನ ನೆನಪಿಸ್ಕೋಬೇಕು ನಾವು? ಅಂದ್ರೆ ಒಂದು ಪ್ರಕಾರ ನಾಟಿ ಕೋಳಿ ಸಾರು, ಮುದ್ದೆ. ಈ ಮುದ್ದೆ ಅಲ್ವಾ? ಹೌದು, ಸರಿ. ಈಗ ನಿಮಗೆ ಪ್ರಶ್ನೆ ಕೇಳ್ತೀನಿ, ಅದಲ್ಲ ನಿಮ್ ಪ್ರಶ್ನೆ. ಪತ್ರೊಡೆ ಅನ್ನೋದು ಯಾವ ಊರಿನ ಸ್ಪೆಷಲ್ ಖಾದ್ಯ ಹಾಗೂ ಯಾವ ವಸ್ತುವಿನಿಂದ ಇದನ್ನ ತಯಾರಿಸ್ತಾರೆ? ಇದು ಕರಾವಳಿ ಭಾಗದ್ದು ಮೇಡಮ್ ಇದು ತಿಂಡಿ. ಈ ದೊಡ್ಡ ಪತ್ರೆ ಅಥವಾ ದೊಡ್ಡಿ ಪತ್ರೆ ಅಂತ ಹೇಳ್ತಾರಲ್ಲ, ಅದರಿಂದ ತಯಾರಿಸ್ತಾರೆ ಮೇಡಮ್? ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಉತ್ತರ ಕರೆಕ್ಟ್. ಕರಾವಳಿ ಅಂದ್ರೆ ಹೆಚ್ಚಾಗಿ ಮಂಗಳೂರು ಕಡೆ, ದಕ್ಷಿಣ ಕನ್ನಡದಲ್ಲಿ ಇದು ಒಂದು ಫೇಮಸ್ ತಿಂಡಿ ಪತ್ರೊಡೆ ಅನ್ನೋದು. ಇದನ್ನ ಯಾವ್ದ್ರಿಂದ ತಯಾರಿಸ್ತಾರೆ? ದೊಡ್ಡಿ ಪತ್ರೆ ಅಲ್ಲ, ಬೇರೆಯ ಒಂದು ಎಲೆಯಿಂದ ತಯಾರಿಸ್ತಾರೆ. ಪತ್ರೆ ಅಂದ್ರೆ ಎಲೆನೆ, ಅದರಿಂದ ಮಾಡುವಂತದ್ದು. ಇಲ್ಲ, ಬಿದಿರಿನ ಎಲೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ನೋಡೋಣ, ಮುಂದಿನ ಕಾಲರ್ ಕೇಳೋಣ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ಯಾರಿದು? ನಿಮ್ ಹೆಸರು? ಕುಮಾರೇಗೌಡ, ಸಾಲಿಗ್ರಾಮದಿಂದ. ಹೌದಾ? ಈಗ ನಾನು ಪ್ರಶ್ನೆ ಕೇಳಿದೆ, ಪತ್ರೊಡೆ ಮಂಗಳೂರು ಕಡೆ ಪತ್ರೊಡೆ ಅನ್ನೋ ಒಂದು ಖಾದ್ಯ ಮಾಡ್ತಾರೆ, ಅದನ್ನ ಪತ್ರೊಡೆ ಅನ್ನೋ ಒಂದು ತಿಂಡಿಯನ್ನ ಮಾಡ್ತಾರೆ, ಅದನ್ನ ಯಾವ ವಸ್ತುವಿನಿಂದ ತಯಾರಿಸ್ತಾರೆ? ಮಂಗಳೂರು ಕಡೆ. ಹಲೋ, ಕೇಳಿಗ್ರೆ ದಯಮಾಡಿ ಮಾತನಾಡುವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಮತ್ತೆ ಪ್ರಶ್ನೆಗಳನ್ನ ರಿಪೀಟ್ ಮಾಡ್ತಾ ಹೋದಲ್ಲಿ ಸಮಯ ವ್ಯರ್ಥ ಆಗುತ್ತೆ, ಬೇರೆಯವರಿಗೆ ಕರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ. ನಮಸ್ಕಾರ, ಯಾರಿದು? ಆಯ್ತು, ನೋಡಿ, ಪತ್ರೊಡೆ ಮಂಗಳೂರು ಕಡೆ ಒಂದು ಪತ್ರೊಡೆ ಅಂತ ಒಂದು ಖಾದ್ಯ ಮಾಡ್ತಾರೆ, ಇದನ್ನ ಯಾವ ವಸ್ತುವಿನ ತಯಾರಿಸ್ತಾರೆ ಅಂತ ಗೊತ್ತಾ? ಅದ್ರ ಎಲೆಯಿಂದ ಮಾಡ್ತಾರೆ ಅಲ್ವಾ? ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ನಾನು. ಪಾಪಿಟ್ಟು ಅನ್ನುವಂತಹ ಸಿಹಿ ಖಾದ್ಯ ಯಾವ ಜಿಲ್ಲೆಯ ಪ್ರಮುಖ ತಿನಿಸು? ಇನ್ನೊಮ್ಮೆ ಹೇಳಿ ಮೇಡಮ್. ಪಾಪಿಟ್ಟು, ಪಾಪಿಟ್ಟು ಅನ್ನುವ ಸಿಹಿ ಖಾದ್ಯ, ಪಾಪಿಟ್ಟು ಅನ್ನುವ ಸಿಹಿ ಖಾದ್ಯ ಯಾವ ಜಿಲ್ಲೆಯ ಒಂದು ಪ್ರಮುಖ ತಿನಿಸು? ಇದು ಆ ಜಿಲ್ಲೆಯಲ್ಲಿ ಬಿಟ್ರೆ ನಾನು ಬೇರೆ ಎಲ್ಲೂ ಮಾಡ್ತಾರೆ ಅನ್ನೋದು ಕೇಳೇ ಇಲ್ಲ. ದಾವಣಗೆರೆ ಸೈಡ್ ಮೇಡಮ್? ಇಲ್ಲ, ಗೊತ್ತಾಗ್ತಿಲ್ಲ ಅಲ್ವಾ. ಸರಿ, ನೋಡೋಣ, ಮುಂದಿನ ಕಾಲರ್ನ ಕೇಳೋಣ. ನಮಸ್ಕಾರ, ನಿಮ್ ಹೆಸರು? ನಾನು ಸಂಕಪ್ಪ, ಕಟ್ಟಗಳಿಂದ. ಸಂಕಪ್ಪ ಅವ್ರಿಗೆ ಒಂದು ಪ್ರಶ್ನೆ ರೆಡಿ ಆಗಿದೆ. ಪಾಪಿಟ್ಟು ಅನ್ನುವ ಸಿಹಿ ಖಾದ್ಯ ಯಾವ ಜಿಲ್ಲೆಯ ಪ್ರಮುಖ ತಿನಿಸು? ಅದು ಅಂದಾಗ ಆಗ್ತಾ ಇಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಹೇಳ್ತಾರಲ್ಲ ಮೇಡಮ್ ಪತ್ರೊಡೆ, ಪತ್ರೊಡೆಗೆ ಬರೀ ಮರಗೆ ಸಾಕಲ್ಲ ಮೇಡಮ್. ಅಲ್ಲ, ನಾನು ಮುಖ್ಯ ವಸ್ತುವನ್ನ ಕೇಳಿದ್ದೆ, ಅದಕ್ಕೆ ಉತ್ತರ ಸಿಕ್ಕಾಯ್ತು. ಈಗ ನಿಮ್ಮ ಪ್ರಶ್ನೆ, ಪಾಪಿಟ್ಟು ಅನ್ನುವ ಸಿಹಿ ಖಾದ್ಯ ಯಾವ ಜಿಲ್ಲೆಯ ಪ್ರಮುಖ ತಿನಿಸು? ಅದು ನಮ್ಮ ಹಾಸನ ಜಿಲ್ಲೆದಲ್ಲ ಮ್ಯಾಮ್? ಇಲ್ಲ, ಹಾಸನದ ಪಕ್ಕ. ಹಾಸನದ ಪಕ್ಕ? ಹಾಸನದ ಪಕ್ಕ. ಹೌದು, ಮಂಡ್ಯ ಜಿಲ್ಲೆ. ಇಲ್ಲ, ಸರಿಯಾದ ಉತ್ತರ ಇದಕ್ಕೆ ಕೊಡಗು. ಕೊಡಗಿನಲ್ಲಿ ಪಾಪಿಟ್ಟು ಅಂತ ಒಂದು ಖಾದ್ಯವನ್ನ ಮಾಡ್ತಾರೆ. ಇದು ಕೂಡ ಅಕ್ಕಿ ತರಿಯಿಂದ ಮಾಡ್ತಾರೆ. ಅಕ್ಕಿ ತರಿ ಮತ್ತೆ ಕೊಬ್ಬರಿಯನ್ನ ಹಾಕಿ ತಟ್ಟೆಯಲ್ಲಿ ಇಟ್ಟು ಅದನ್ನ ಬೇಯಿಸ್ತಾರೆ. ಅವಾಗ ಅದು ಕೊಬ್ಬರಿ ಮಿಠಾಯಿ ತರ ಇರುತ್ತೆ ನೋಡೋದಕ್ಕೆ, ಆದ್ರೆ ಕೊಬ್ಬರಿ ಮಿಠಾಯಿ ಅಲ್ಲ ಅದು. ಬೆಳಗ್ಗೆ ತಿಂಡಿಗೆ ಉಪಹಾರಕ್ಕೆ ಇದನ್ನ ಮಾಡ್ತಾರೆ. ಮತ್ತೆ ಈ ಪತ್ರಡೆಗೆ ಮೇಡಮ್, ಮರ್ಗೆ ಸಹ, ಹಾಲ್ಗೆ ಸಹ, ನೀರ್ಗೆ ಸಹ, ಇನ್ನೊಂದು ತಜಂಕ ಅಂತ ಸಪ್ಪು ಬರುತ್ತೆ, ಅದನ್ನ ಮಾಡಿ ನಮ್ಮ ಆಷಾಢ ಟೈಮ್ ನಲ್ಲಿ ನಾವು ತಿಂತೀವಿ ಮೇಡಮ್. ಜೊತೆಗೆ ಅದ್ರ ಜೊತೆಗೆ ಆಟಿ ಪಾಯಸ ಅಂತ ಬರುತ್ತೆ, ಅದು ಆಟಿ ಸೊಪ್ಪು ಅಂತ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಪೂರ್ತಿ ಬೇಯಿಸ್ಬಿಟ್ಟು ಅದ್ರ ನೀರಿಗೆ ಒಂದ್ ಸ್ವಲ್ಪ ಸಕ್ಕರೆ ಅಥವಾ ಅದೆಲ್ಲ ಹಾಕ್ಬಿಟ್ಟು ಕುಡಿತಾರೆ ಮೇಡಮ್. ಅದು ತುಂಬಾ ಏನು ತುಂಬಾ ಕಾಯಿಲೆಗಳಿಗೆ ಮದ್ದಾಗಿ ಕೆಲಸ, ಅದು ಬಾರಿ ಎಲ್ಲಾ ಕಾಯಿಲೆ ನಮ್ಮ ಶರೀರದ ಕಾಯಿಲೆಗಳಿಗೆ ಒಳ್ಳೇದು. ಹೌದೌದು. ಜೊತೆಗೆ ಇನ್ನೊಂದ್ ಮಾಡ್ತಾರೆ ಮೇಡಮ್, ಬಾಳೆದಿಂಡು ಅಂತ. ಬಾಳೆದಿಂಡಿಂದು ಪಲ್ಯ? ಬಾಳೆದಿಂಡಿನ ಆಟ ಟೈಮ್ನಲ್ಲಿ ತಿನ್ಬೇಕು ಮೇಡಮ್. ಆಗ ನಮ್ಮ ತಲೆ, ಈಗ ನಮ್ಮ ಪತ್ರಡೆ ಯಾಕೆ ತಿಂತಾರೆ ಅಂದ್ರೆ ನಮ್ಮ ತಲೆ ಹೊಟ್ಟೆ ಒಳಗೆ ಹೋಗಿರೋ ತಲೆ ಕೂದಲು ಸಮೇತ ಹೊರಗಡೆ ಹೋಗುತ್ತಂತೆ. ಆತರ ಎಲ್ಲ ಪ್ರತಿಯೊಂದು ಅದು ಮತ್ತೆ ಕಳಿಲೆ. ಕಳಿಲೆ, ಅದೇ ಕಳಿಲೆ ಬಗ್ಗೆ ಆಗ್ಲೇ ಮಾತನಾಡಿದ್ವಿ. ಓಕೆ, ಸಮಯ ಮುಗಿತಾ ಬರ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಹಾಗೂ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್ 19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-113-56 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಿತ್ ಮೇ ಜಾರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟ್ ಹೇಮಾವತಿ ನಗರ ಹಾಸನ ವತಿಯಿಂದ ಸುಬ್ರಹ್ಮಣ್ಯ ಷಷ್ಠಿ ಅಂಗವಾಗಿ ನವೆಂಬರ್ 28 ಸೋಮವಾರ ಉತ್ಸವ ಮೂರ್ತಿಗಳ ಮೆರವಣಿಗೆ, 29 ಮಂಗಳವಾರ ಬೆಳಗ್ಗೆ 4 ಸ್ವಾಮಿಯವರಿಗೆ ಮಹಾಭಿಷೇಕ, ಪರಮಾನ್ನಾಭಿಷೇಕ, 7 ರಾತ್ರಿ 10 ಸಂಕಲ್ಪ ಪೂಜೆ, ಬೆಳಗ್ಗೆ 10 ಮಹಾಮಂಗಳಾರತಿ, ನಂತರ ತೀರ್ಥಪ್ರಸಾದ ವಿನಿಯೋಗ ಏರ್ಪಡಿಸಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಿದೆ. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿಗ್ರೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಒಬ್ಬ ಕಾಲರ್ ಅನ್ನ ಮಾತಾಡಿಸುವಷ್ಟು ಸಮಯ ಮಾತ್ರ ಇದೆ. ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ನಮಸ್ಕಾರ, ಯಾರಿದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನಾನು ತಿಮ್ಮಪ್ಪ ಮಾತಾಡಿದ್ದೀನಿ. ಓಕೆ ತಿಮ್ಮಪ್ಪ ಅವ್ರಿಗೆ ನಿಮ್ಮ ಊರಿಂದ ಪ್ರಶ್ನೆ ಕೇಳ್ಬಿಡ್ತೀನಿ. ಕೋರಿ ರೊಟ್ಟಿ ಅಂತ ಇದೆಯಲ್ಲ, ಇದು ಯಾವ ಊರಿನಲ್ಲಿ ಫೇಮಸ್ ಖಾದ್ಯ ಮತ್ತೆ ಯಾವ ವಸ್ತುವಿನಿಂದ ತಯಾರಿಸ್ತಾರೆ? ಕೋರಿ ರೊಟ್ಟಿ? ನೀವು ಹೇಳಲೇಬೇಕು. ಅಕ್ಕಿಯಿಂದ ಮಾಡುದು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾರೆ. ದಕ್ಷಿಣ ಕನ್ನಡ ಕರೆಕ್ಟ್ ಅಲ್ವಾ? ದಕ್ಷಿಣ ಕನ್ನಡದಲ್ಲಿ ಕುಚ್ಚಲಕ್ಕಿಯಿಂದ ಮಾಡ್ತಾರೆ. ಹೌದು, ಕುಚ್ಚಲಕ್ಕಿ ಸ್ವಲ್ಪ ಬೆಲ್ತಕ್ಕಿ ಕೂಡ ಮಿಕ್ಸ್ ಮಾಡ್ತಾರೆ. ಓಕೆ ಸರಿ, ಇದು ನಿಮ್ಮೂರಲ್ಲಿ ತಯಾರಿಸಿದ್ರು? ಬಾಣಲೆಯಲ್ಲಿ ಅದನ್ನು ಕಾಯಿಸುವುದು, ಅದು ಗೇರಿನ ಗೇರು ಬೀಜದ ಸೊಪ್ಪು ಅದರ ಇದುಂಟಲ್ಲ, ಅದನ್ನು ಹಾಕಿ ಕಾಯಿಸುದು. ಇದು ನಿಮ್ಮೂರಲ್ಲಿ ಜಾಸ್ತಿ ತಯಾರಿಸಿದ್ರು? ತರಿಸ್ಕೊಂಡು ತಿನ್ನೋದು ನಾವು ಕೊಡಗಿನವರು ಹೆಚ್ಚು. ತುಂಬಾ ಇಷ್ಟ ಬರ್ತದೆ, ಇಲ್ಲಿಂದೆಲ್ಲ ತಯಾರಿ ಮಾಡಿ ತಕೊಂಡು ಬರ್ತಾರಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಕರೆ ಮಾಡಿದ್ಕಾಗಿ ಧನ್ಯವಾದ ತಮ್ಗೆ. ಕೇಳಿಗರೆ, ಇಷ್ಟು ಹೊತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಷಯ ಕರ್ನಾಟಕದ ವಿಶೇಷವಾದ ಸ್ಥಳಗಳು ಮತ್ತು ಖಾದ್ಯಗಳು ಈ ವಿಚಾರವಾಗಿ ವಿಷಯವಾಗಿ ಪ್ರಶ್ನೆಗಳನ್ನ ಪ್ರಶ್ನೋತ್ತರಗಳನ್ನ ಇಷ್ಟು ಹೊತ್ತು ನಾವು ಕೇಳ್ತಾ ಹೋದ್ವಿ. ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೂ ಹಾಗೂ ಭಾಗವಹಿಸಿದಂತಹ ಕೇಳುಗರಿಗೂ, ಕಾರ್ಯಕ್ರಮವನ್ನು ಆಲಿಸ್ತಿರುವಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಕೇಳುಗರೆಯದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ನಿಲಯದಿಂದ ನಾಳೆ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿ. ಇನ್ನು ಮುಂದೆ 6:10 ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ ಕೃಷಿರಂಗ, ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ, ಮಾವು ಬೆಳೆಯಲ್ಲಿ ಪ್ರಮುಖ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳು, ಈ ಕುರಿತು ಅರಸೀಕೆರೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ. 7:21, 7:45 ಹಾಗೂ 8:30 ಚಿತ್ರಗೀತೆಗಳ ಪ್ರಸಾರ, 8:00 ಯುವರಸ ಪ್ರಶ್ನೆ ಕಾರ್ಯಕ್ರಮ ಪ್ರಸ್ತುತಿ ಕೋಮಲ್ ಕೆಪಿ, 9:15 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, 9:00 ಭಾವನ ಪುಟ್ಟಸ್ವಾಮಿ ಪಿ ತರೀಕೆರೆಯವರಿಂದ, 10:00 ಬೆಂಗಳೂರು ಕೇಂದ್ರದಿಂದ ನಾಟಕ, 10:30 ಬೆಂಗಳೂರು ಕೇಂದ್ರದಿಂದ ಮ್ಯೂಸಿಕ್ ಮ್ಯಾಗಜಿನ್ ಕಲಾ ಸಂಪನ್ನರು ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರ ಸರಣಿಯಲ್ಲಿ ಕಂಚಿನ ಕಂಠದ ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಗಾನಕಲಾ ಸಿಂಧು, ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ್. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಚಿಂತನ ಕೆಎನ್ ಸ್ವಾಮಿಯವರಿಂದ, 6:15 ಸ್ತುತಿ ಮಲ್ಲಿಕಾ, 6:45 ರೈತರಿಗೆ ಸಲಹೆ, 6:50 ಹಾಗೂ 7:15 ಭಾವಗೀತೆಗಳು, ಬೆಂಗಳೂರು ಕೇಂದ್ರದಿಂದ 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ ಪ್ರಸ್ತುತಿ ಜಿವಿ ಅರುಣ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಂಘ, 7:50 ಸವಿಗಾನ, 8:30 ಬೆಂಗಳೂರು